ಆವರಣಂ ಅಸ್ನಾವಿರಗುಂ ಶುದ್ಧಂ ಅಪಾಪವಿದ್ಧಂ ಕವಿರ್ಮನೀಷೀ ಪರಿಭೂ ಸ್ವಯಂಭೂ ಯಾಥಾ ಸತ್ಯತಃ ಅರ್ಥಾನ್ ವ್ಯವಧಾಶ್ಚ ಶಾಶ್ವತೀಭ್ಯಃ ಸಮಾಭ್ಯಃ ಶುದ್ಧಂ ಶುದ್ಧ ನಿರ್ಮಲಂ ಯದಾತ್ಮ ತತ್ ಲಿಂಗವರ್ಜಿತಂ ಆತ್ಮ ಸ್ಥೂಲಶರೀರವರ್ಜಿತಂ ಆತ್ಮ ಕಾರಣಶರೀರವರ್ಜಿತಂ ಆತ್ಮ ಕಾರಣಶರೀರ ಪ್ರತಿಶೀಲ ಆತ್ಮನಿಗೆ ಕಾರಣ ಶರೀರವೂ ಇಲ್ಲ ಎನ್ನುವುದು ಸಿದ್ಧವಾಯಿತು. ಕೇವಲ ಕಾರಣ ಶರೀರವು ಆತ್ಮನಿಗೆ ಇಲ್ಲ, ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ, ಕಾರಣ ಶರೀರವೂ ಇಲ್ಲ. ತಸ್ಮಾತ್ ಶುದ್ಧಂ ಅಪಾಪವಿದ್ಧಂ. ಏನು ಅಪಾಪವಿದ್ಧಂ? ಧರ್ಮ ಅಧರ್ಮಾದಿ ಪಾಪವರ್ಜಿತಂ. ಎಲ್ಲಿ ಕರ್ಮದ ಪಾತ್ರ ಇದೆ ಸಹಜವಾಗಿಯೇ ಅಲ್ಲಿ ಇಷ್ಟ ಅನಿಷ್ಟ ಫಲಗಳಿಂದ ಸಹಿತವಾದ ಕಾಮ ಇರುತ್ತೆ. ಇಷ್ಟವು ಹೇಗೆ ಕಾಮವೋ ಅನಿಷ್ಟವೂ ಕೂಡ ಕಾಮ. ಹೇಗೆಂದರೆ ನನಗೆ ಯಾವುದು ಇಷ್ಟವಿಲ್ಲವೋ ಅದು ನನ್ನ ಸಮೀಪಕ್ಕೆ ಬರಬಾರದು. ಇದು ಕಾಣುವುದು ನನಗೆ ಯಾವುದು ಇಷ್ಟವೋ ಅದು ನನ್ನ ಸಮೀಪದಲ್ಲಿ ಇರಬೇಕು ಅನ್ನುವುದು ಎಷ್ಟು ಮಟ್ಟಿಗೆ ಕಾಣುವೋ ಹಾಗೆ ನನಗೆ ಇಷ್ಟವಿಲ್ಲದೆ ಇರೋದು ನನ್ನ ಸಮೀಪವಾಗಿ ದೂರ ಇರಬೇಕು ಅನ್ನೋದೊಂದು ಕಾರಣ. ಯಾವಾಗ ಕರ್ಮದಲ್ಲಿ ಮನುಷ್ಯ ತೊಡಗುತ್ತಾನೆ, ಜೀವರಾಶಿಗಳು ಕರ್ಮದಲ್ಲಿ ತೊಡಗುತ್ತವೆ, ಅಲ್ಲಿ ಇಷ್ಟ ಅನಿಷ್ಟಗಳಿರ್ತವೆ. ಯಾವಾಗ ಇಷ್ಟ ಅನಿಷ್ಟಗಳಿರ್ತಾವೋ ಆವಾಗ ಧರ್ಮ ಅಧರ್ಮದ ಲಕ್ಷಣಗಳಿಂದ ಕೂಡಿದ ಮಾರ್ಗದರ್ಶನ ಇದ್ದೇ ಇರುತ್ತೆ. ಈ ಧರ್ಮ ಅಧರ್ಮಗಳ ಮಾರ್ಗದರ್ಶನದ ಪ್ರಯೋಜನ ಏನು ಅಂತಂದ್ರೆ ಪಾಪ ಪುಣ್ಯ. ಪಾಪ ಪುಣ್ಯಗಳಿಗೆ ತಕ್ಕಂತೆ ಇವನಿಗೆ ಲೋಕಾದಿಗಳ ಪ್ರಾಪ್ತಿ, ಸಿರೀಸ್ ಆಫ್ ಕನೆಕ್ಷನ್ಸ್ ತಕ್ಕಂಗಿಲ್ಲ. ಹೀಗಾಗಿ ಇವುಗಳ ಅಂಟು ಸಹಿತ ಅವನಿಗಿರುವುದಿಲ್ಲ, ಅವನಿಗೆ ಇಲ್ಲ, ಆತ್ಮನಿಗೆ ಇವುಗಳ ಅಂಟಿಲ್ಲ. ಅಪಾಪವಿದ್ಧಂ ಧರ್ಮ ಅಧರ್ಮಾದಿ ಪಾಪವರ್ಜಿತಂ ರಷ್ಯ ಶುಕ್ರಂ ಇತ್ಯಾದೀನಿ ವಚಾಂಸಿ ಪುಲ್ಲಿಂಗತ್ವೇನ ಪರಿಣೇಯಾನಿ. ಶುಕ್ರಂ ಇತ್ಯಾದೀನಿ ವಚಾಂಸಿ, ಶುಕ್ರಂ ಶಬ್ದ ಅದು ನಪುಂಸಕಲಿಂಗ ಶಬ್ದ. ಶುಕ್ರಂ ಈ ನಪುಂಸಕ ಶಬ್ದವನ್ನ ಪುಲ್ಲಿಂಗ ಶಬ್ದವನ್ನಾಗಿ ನಾನು ಪರಿವರ್ತಿಸಿಕೊಳ್ಬೇಕು ಅಂತ ಆಚಾರ್ಯರು ಭಾಷೆ ಬರುತ್ತೆ. ಆಗಿದೆ ಅದನ್ನ ಅರ್ಥಿಸಿಕೊಳ್ಳುವಾಗ ಶಬ್ದದ ಅರ್ಥವನ್ನು ಬದಲಾಗುವುದಿಲ್ಲ, ಶಬ್ದದ ಅರ್ಥ ಬದಲಾಗುವುದಿಲ್ಲ. ಅಲ್ಲಿ ಶುಕ್ರಂ ಇನ್ನು ಶುಕ್ರ ನಪುಂಸಕಲಿಂಗ ಇದ್ದದ್ದು ಅದು ಪುಲ್ಲಿಂಗ ಆಗಬೇಕಾದ್ರೆ ಏನಾಗ್ತದೆ? ಶುಕ್ರ ಹಂಗ ಮಾಡ್ಕೊಳ್ರಿ, ಶುಕ್ರ ಅಂತ ಮಾಡ್ಕೊಳ್ರಿ. ಹ ಅಂತ ಭಗವದ್ಭಾಗವತರು ಹೇಳ್ತಾರೆ. ಪುಲ್ಲಿಂಗತ್ವೇನ ಪರಿಣೇಯಾನಿ, ಆ ಪುಲ್ಲಿಂಗ ಶಬ್ದದಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ಯಾಕೆ ಮುಂದೆ ಒಂದು ಹೇಳ್ತಾರೆ, ತಪಸ್ಯಗಾಗಮ್ಯ ಕವಿರ್ ಮನೀಷಿ ಇತ್ಯಾದಿ ಪುಲ್ಲಿಂಗತ್ವೇನ ಉಪಸಂಹಾರಾತ್. ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾತಾತ್ಮಾಂಗವಧಾ ಶಾಶ್ವತೀಭ್ಯ ಸಮಾಭ್ಯ ಎಲ್ಲವೂ ಕೂಡ ಪುಲ್ಲಿಂಗ ಶಬ್ದ. ಶುಕ್ರಂ ಅಕಾಯಂ ಅವ್ನಂ ಅಂತ ಇದನ್ನ ರುಚಿಕರ ಶಬ್ದಗಳು ಇವುಗಳೆಲ್ಲವನ್ನೂ ಕೂಡ ನಾವು ಪುಲ್ಲಿಂಗ ಶಬ್ದಗಳಾಗಿ ನಾವು ಪರಿವರ್ತಿಸ್ಕೋಬೇಕು. ಏಕೆಂದರೆ ಸಪರಿಗರ ಆ ಶಬ್ದದ ಪ್ರಾರಂಭ ಮಾಡಿ ಉಪಕ್ರಮ್ಯ ಕವಿರ್ ಮನೀಷಿ ಇತ್ಯಾದಿಗಳಿಗೂ ಕೂಡ ಪುಲ್ಲಿಂಗತ್ವೇನು ಉಪಸಂಹ ಮಾಡುತ್ತೆ. ಅಲ್ಲಿ ಮುಂದೆ ಎಲ್ಲ ಪುಲ್ಲಿಂಗ ಶಬ್ದದ ಉಪಯೋಗ ಮಾಡುತ್ತಾರೆ, ಆದ್ರೂ ಇದನ್ನು ಕೂಡ ಪುಲ್ಲಿಂಗ ಶಬ್ದದಲ್ಲಿ ತಗೋಬೇಕು. ಅಲ್ಲಿಗೆ ಆ ಪಾಯಿಂಟ್ ಮುಗೀತು. ಭಾಷ್ಯ ಕವಿ ಕ್ರಾಂತದರ್ಶಿ ಸರ್ವದೃಕ್ ನ ಅನ್ಯ ಅತಃ ಅಸ್ತಿ ದ್ರಷ್ಟ. ಕವಿ ಒಂದೇ ಶಬ್ದ ಯಾವುದು? ಕವಿ ಕವಿ ಮನೀಷಿ ಪರಿಭೂ ಒಂದು ಶಬ್ದಗಳು. ಕವಿ ಏನ್ ಶಬ್ದ? ಕವಿ ಕ್ರಾಂತದರ್ಶಿ. ಕವಿ ಅಂದ್ರೆ ಕ್ರಾಂತದರ್ಶಿ. ಏನಪ್ಪ ಕ್ರಾಂತದರ್ಶಿ? ಸಾಮಾನ್ಯವಾಗಿ ಎಲ್ಲರೂ ಕಾಣದೇ ಇರುವುದನ್ನ ವಿಶಿಷ್ಟವಾಗಿ ಅವನು ಕಾಣ್ತಾನೆ, ಆದ್ರೆ ಕ್ರಾಂತದರ್ಶಿ. ಎಲ್ಲರಿಗೂ ಕಾಣದೇ ಇರುವುದು ಇವನಿಗೆ ಕಾಣಿಸ್ತದೆ. ಉದಾಹರಣೆಗೆ ನಾವು ಕವಿಯ ಉದಾಹರಣೆ ಕೊಟ್ಟಿದ್ದೇವೆ. ಎಲ್ಲರಿಗೂ ಹೂ ಕಾಣಿಸ್ತದೆ, ಹೂವಿನ ಬಣ್ಣ ಕಾಣಿಸ್ತದೆ, ಹೂವಿನ ಜಾತಿ ಕೂಡ ಕಾಣಿಸ್ತದೆ, ಹೂವಿನ ಕ್ಯಾರೆಕ್ಟರ್ಸ್ ಕೂಡ ಕಾಣಿಸ್ತವೆ, ಈಗ ಎಲ್ಲರಿಗೂ ಕಾಣ್ತವೆ. ಆದರೆ ಇಲ್ಲೋ ಕೆಲವರಿಗೆ ಮಾತ್ರ ದೇವರನ್ನ ಕಾಣ್ತಾರೆ. ಆ ದೈವೀಯ ಶಕ್ತಿಯನ್ನ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಅವನಿಗೆ ಕ್ರಾಂತದರ್ಶಿ ಅಂತ ಎಲ್ಲರಿಗೂ ಕಾಣ್ತದೆ ಬಂಡೆ. ಪಾಚೆ ಮೆತ್ಕೊಂಡಂತ ಬಂಡೆ, ಅಕರಾಳ ವಿಕಾರವಾದಂತ ಬಂಡೆ, ಉಬ್ಬು ತಬ್ಬುಗಳಿಂದ ಕೂಡಿದಂತ ಬಂಡೆ, ಶತಮಾನಗಳಿಂದ ಬಿದ್ದಿರುವಂತ ಬಂಡೆ ಎಲ್ಲರಿಗೂ ಕಾಣ್ತ. ಆದ್ರೆ ಅವ್ರು ಯಾರು? ಕ್ರಾಂತದರ್ಶಿಗಳು, ಬಂಡೆ ದರ್ಶಿಗಳು. ಕ್ರಾಂತಿದರ್ಶಿಗಳು ಯಾರು? ಅದು ಅವನು ಒಬ್ಬ ಶಿಲ್ಪಿಗೆ. ಅಲ್ಲಿ ಬಂಡೆ ಕಾಣೋದಿಲ್ಲ, ಅಲ್ಲಿ ಅವನಿಗೆ ಒಂದು ಕೃಷ್ಣನ ವಿಗ್ರಹ ಕಾಣಿಸ್ತದೆ. ಎಲ್ಲರಿಗೂ ಬಂಡೆ ಕಾಣಿಸ್ತಾ ಅವನಿಗೆ ವಿಗ್ರಹ ಕಾಣಬೇಕು. ಅವನು ಈ ಬಂಡೆ ವಿಗ್ರಹ ಕೆತ್ತಲಿಕ್ಕೆ ಸರಿಯಾಗಿದೆ ಅನ್ನೋದನ್ನು ವಿಗ್ರಹವನ್ನ ಕಂಡುಬಿಟ್ಟೇ ಅವನು ಅದನ್ನು ಆರಿಸ್ತಾನೆ ಬಂಡೆ. ಅವನ ವಿಗ್ರಹವು ಯಾವ ಶೇಪಿನಲ್ಲಿದೆ ಅದೇ ಶೇಪಿನಲ್ಲಿ ಇಲ್ಲಿ ಈ ಬಂಡೆಯಲ್ಲಿ ಅವನು ಕಾಣ. ಇಂತ ಇನ್ನು ಅನೇಕ ಬಂಡೆಗಳಿದ್ದಾವೆ, ಅಲ್ಲಿ ಅವನಿಗೆ ಕಾಣಲಿಲ್ಲ. ಇದು ಒಪ್ಪುವ ಮಾತು, ಇಲ್ಲಿ ಒಪ್ಪಿಗೆಯಿಂದ ಇಲ್ಲಿ ನಾವು ಇದ್ರೊಳಗೆ ನಾವು ಈ ಕಲೆಯನ್ನು ನಾವು ಲೆಕ್ಕ ಬರಬಹುದು ಅಂತ ಅವನು ಆರಿಸ್ಕೋತಾನೆ. ಆದ್ರೂ ಕ್ರಾಂತದರ್ಶಿ ವಿಶಿಷ್ಟ, ಇವರು ಕ್ರಾಂತದರ್ಶಿ. ಪ್ರೆಡಿಕ್ಟ್, ಅದಕ್ಕೆ ನಮ್ಮ ಕನ್ನಡದಲ್ಲಿ ಕವಿಗಳು ಅಂತ ಕರೀತಾರೆ. ರಾಧೆ ಮಾತು ಇದು ರವಿ ಕಾಣದ್ದನ್ನು ಕವಿ ಕಾಣುತ್ತಾನೆ. ರವಿ ಕಾಣದ್ದನ್ನು ಅಂದ್ರೆ ಸಾಮಾನ್ಯವಾಗಿ ಕಾಣದೇ ಇರುವುದನ್ನ ಕವಿ ಕಾಣ್ತಾನೆ. ಅಂದ್ರೆ ಈ ವಿಶಿಷ್ಟವಾದಂತ ಜನ ಅಂತ ಇವರು ಕಾಣ್ತಾರೆ. ಆದ್ದರಿಂದ ಇವರಿಗೆ ಕವಿ ಅಂತ ಕರೀತಾರೆ. ಕವಿ ಸಹ ಆಯ್ತು, ಕವಿ ಕ್ರಾಂತದರ್ಶಿ ಸರ್ವದೃಕ್. ಆತ್ಮನು ಎಲ್ಲೆಲ್ಲಿಯೂ ಆತ್ಮನೇ ಇದ್ದಾನೆ ಎಂದು ವಿಶಿಷ್ಟವಾಗಿ ಕಂಡವನು ಯಾರು ಅವನಿಗೆ ಕ್ರಾಂತದರ್ಶಿ ಕವಿ ಎಂದು ಕರೆಯುತ್ತಾರೆ. ನ ಅನ್ಯ ಅತಃ ಅಸ್ತಿ ದ್ರಷ್ಟ ಅತಃ ಆದ್ದರಿಂದ ಅತಃ ಶಬ್ದ ಆದ್ದರಿಂದ ನ ಅನ್ಯ ದ್ರಷ್ಟ ಅಸ್ತಿ ನೋಡುವವನು ಬೇರೆ ಯಾರು ಇಲ್ಲ. ಬೇರೊಬ್ಬನು ಎನ್ನುವನೊಬ್ಬನು ಯಾರು ಇಲ್ಲ. ದ್ರಷ್ಟ ಸಾಕ್ಷಿ ಇತ್ಯರ್ಥ, ನಾನು ಒಂದು ಸಾಕ್ಷಿ, ಬೇರೆ ಯಾರು ನಾ ಇದೇನೋ ಇಲ್ಲ ಅಂತ ಪಕ್ಕದಲ್ಲಿ ಕೇಳಿ ಅರೆಹುಚ್ಚರು ಅಂತಾರೆ. ಅರೆಹುಚ್ಚು ನಾನಿದ್ದೇನೋ ಇಲ್ಲೋ ಅನ್ನೋದಕ್ಕೆ ಇನ್ನೊಬ್ಬರು ಸಾಕ್ಷಿತ್ವ ಬೇಕಾಗಿಲ್ಲ, ನಾನೇ ಸಾಕ್ಷಿ, ನಾನಿದ್ದೇನೆ. ದ್ರಷ್ಟ ಅನ್ಯತಃ ನ ಅಸ್ತಿ, ಬೇರೊಬ್ಬನು ಇಲ್ಲ. ಇತ್ಯಾದಿ ಶ್ರುತೇ ಹೌದು, ಇತ್ಯಾದಿ ಶ್ರುತೇ ಮನೀಷಿ ಮನಸ ಈಶ್ವರ ಆ ನಾನು ಯಾವ ದ್ರಷ್ಟ ಇದ್ದಾನೆ ಅವನು ಯಾರು ಅಂತ ನೀವು ಆಲೋಚಿಸಿದ್ದಾದರೆ ಪ್ರಶ್ನಿಸಿದ್ದಾದರೆ ಮನೀಷಿ ಮನಸ್ ಈಶಿತ ಮನಸ್ಸನ್ನ ನಿಯಂತ್ರಿಸುವ ಮನಸ್ ಈಶಿತ ಮನಸ್ಸನ್ನ ನಿಯಂತ್ರಿಸುವನು ಯಾರು ಅಂತ ನೀವು ಹುಡುಕಿದ್ದಾದರೆ ಓ ಆತ್ಮ ಮನಸ್ ಈಶಿತ ಸರ್ವಜ್ಞ ಈಶ್ವರ ಇತ್ಯರ್ಥ. ಉತ್ತರ ಸಿಗ್ತದೆ ಸಮಸ್ತ ಜಗತ್ತನ್ನು ಆಳುವವನು ಯಾರು ಈಶಃ, ಅವನೇ ನನ್ನ ಮನಸ್ಸನ್ನು ಆಳ್ತಾ ಇದ್ದಾನೆ, ಆ ದ್ರಷ್ಟಾನೇ ನಾನು. ಮೂರು ಲೆವೆಲ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಂತು. ಜಗತ್ತತ್ವದಲ್ಲಿರುವಂತೂ ಜಗತ್ತನ್ನೇ ಆಳ್ತಾ ಇದ್ದಾನೆ ಈಶ್ವರ, ಅದೇ ಈಶ್ವರನು ನನ್ನ ಮನಸ್ಸನ್ನು ಆಳ್ತಾ ಇದ್ದಾನೆ ಈಶ್ವರ. ಮನಸ್ ಈಶಿತ ಸರ್ವಜ್ಞ ಈಶ್ವರ ಇತ್ಯರ್ಥ, ಸರ್ವಜ್ಞ ಈಶ್ವರ ಇತ್ಯರ್ಥ. ಈ ಜಗತ್ತನ್ನೇ ಆಳ್ತಾನೆ ಅಂತಂದ್ರೆ ಜಗತ್ತಿನ ಪ್ರತಿಯೊಂದು ಪದಾರ್ಥ, ಪ್ರತಿಯೊಂದು ನಿಯಮ, ಪ್ರತಿಯೊಂದು ಭಾವ, ಹುಟ್ಟು, ಆಕಾರ, ವಿಕಾರಗಳು ಅವುಗಳೆಲ್ಲವೂ ಅವನ ಜ್ಞಾನದಲ್ಲಿ ಇದೆ ಅಂತಾಯ್ತು. ಎಲ್ಲ ಇದೆ, ಆದರೆ ಇರಿವಿ ಬಗ್ಗೆ ಅವನಿಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕಾಗುದಿಲ್ಲ. ದೊಡ್ಡ ದೊಡ್ಡ ಪ್ರಾಣಿಗಳ ಬಗ್ಗೆ ಅವನಿಗೆ ಗೊತ್ತಿದೆ, ಆದ್ರೆ ಸಣ್ಣ ಸಣ್ಣ ಕ್ರಿಮಿಗಳ ಬಗ್ಗೆ ಅವನಿಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕಾಗುದಿಲ್ಲ. ಎಣಿಸೆ ಅಖಂಡ ಭಾರತ ಅಂತ ಯಾವಾಗ ಹೇಳ್ತೀರ, ಎಕ್ಸ್ಕ್ಲೂಡಿಂಗ್ ಮನಗುಂದ ಅಲ್ಲ. ಮಲಗುವಂತ ಬಿಟ್ಕೊಟ್ಟು ಭಾರತದೇನು ಕುಗ್ರಾಮ, ಯಾವುದು ಕುಗ್ರಾಮ ಇಲ್ಲ. ಸ್ವಾಮಿ ಹೇಳ್ತಾರೆ ರಿಮೋಟ್ ವಿಲೇಜ್, ನೋ ರಿಮೋಟ್ ವಿಲೇಜ್ ಇನ್ ಇಂಡಿಯಾ. ಆಲ್ ದಿ ವಿಲೇಜಸ್ ಆರ್ ಇಂಡಿಯಾ, ಹೌ ಕ್ಯಾನ್ ಯು ಸೇ ರಿಮೋಟ್ ವಿಲೇಜ್? ಹೇಳೋದು ಮೊದಲು ಹೇಳ್ತಿದ್ರು ಸನ್ಯಾಸ್ತಾರ, ವಿ ಗೋ ಅಂಡ್ ವರ್ಕ್ ಇನ್ ದಿ ರಿಮೋಟ್ ವಿಲೇಜ್. Which is the remote village for government? ಸರ್ಕಾರಕ್ಕೆ ಯಾವ ಹಳ್ಳಿ ಅತ್ಯಂತ ದೂರದ ಹಳ್ಳಿ ಸರ್ಕಾರಕ್ಕೆ? ಹೋಗಲಿ, ನಮಗೂ ನಿಮಗೂ ಪಶು ಸರ್ಕಾರದಿಂದ ಅದರಿಂದ ಎಕ್ಸೆಟ್ರಾ ಎಕ್ಸೆಟ್ರಾ. ಸರ್ಕಾರಕ್ಕೆ ಯಾವ ಹಳ್ಳಿ ಅತ್ಯಂತ ದೂರದ ಹಳ್ಳಿ? ಎಲ್ಲ ಹಳ್ಳಿನೂ ಸರ್ಕಾರವೇ. ಹಾಗೆ ಭಗವಂತನಿಗೆ ಯಾವ ಕ್ರಿಮಿ ಅತ್ಯಂತ ದೂರದ ಕ್ರಿಮಿ? ಎಲ್ಲ ಜೀವರು ಈಶ್ವರನೇ, ಎಲ್ಲ ಮನಸ್ಸು ಬುದ್ಧಿಗಳು ಈಶ್ವರ ಸೇರಿದ್ದೆ. ಆದ್ದರಿಂದ ಅವನು ಸರ್ವಜ್ಞ, ಸರ್ವ ಈಶ್ವರ ಸರ್ವಜ್ಞ. ಮನೀಷಿ ಮನಸ್ ಈಶಿತ, ಈಶಿತ ನಿಯಂತ್ರಿಸುವ, ತನ್ನ ಒಡೆತನದಲ್ಲಿ ನಿಯಂತ್ರಿಸುವ ಮನಸ್ ಈಶಿತ. ಕವಿಹಿ ಮನೀಷಿ ಮನುಷ್ಯ ಪರಿಭೂ ಪರಿಭೂ ಸರ್ವೇಷಾಂ ಪರಿ ಉಪರಿ ಭವತೀತಿ ಪರಿಭೂ ಸ್ವಯಂ ಭೂ ಸ್ವಯಮೇವ ಭವತೀತಿ ಈಶಾಂ ಉಪರಿ ಭವತಿ ಯಶ್ಚ ಉಪರಿ ಭವತಿ ಸಹ ಸರ್ವಃ ಸ್ವಯಮೇವ ಭವತೀತಿ ಸ್ವಯಂ ಭೂ ಪರಿಭೂ ಸರ್ವೇಷಾಂ ಪರಿ ಉಪರಿ ಭವತಿ ತಸ್ಮಾತ್ ಪರಿಭೂ ಸರ್ವೇಷಾಂ ಪರಿ ನಮಗೆ ಹೇಳಿದ ಅರ್ಥ ಸರ್ವೇಷಾಂ ಪರಿ ಅಂದ್ರೆ ಉಪರಿ ಅಂತ ಎಲ್ಲ ಉಪಾಧಿಗಳಿಗಿಂತ ಮೇಲೆ ಇದ್ದವರು ಮೀರಿ ಇದ್ದವರು ಎಲ್ಲ ಉಪಾಧಿಗಳಿಂದ ರಹಿತರಾಗಿದ್ದವು ಪರಿ ಉಪರಿ ವೆರಿ ಗುಡ್ ಆದ್ದರಿಂದ ಅವನಿದ್ದರೂ ಪರಿಭೂ ಯಾಕೆ ಪರಿಭೂ ಉಪರಿಭೂ ಅವನು ಎಲ್ಲಕ್ಕಿಂತ ಮೇಲಿದ್ದಾನೆ ಆದ್ದರಿಂದ ಪರಿಭೂ ಮುಂದೆ ಶಬ್ದ ಸ್ವಯಂ ಭೂ ಯಾಕಪ್ಪ ಸ್ವಯಂ ಭೂ ಸ್ವಯಂ ಏವ ಭವತಿ ತಾನೇ ಪ್ರಕಟವಾಗ್ತಾನೆ ತಾನೇ ತನಗೆ ಯಾವಾಗ ಬೇಕು ಆವಾಗ ಏನು ಬೇಕು ಅಲ್ಲಿ ತಾನೇ ಪ್ರಕಟವಾಗ್ತಾನೆ ಆದ್ರಿಂದ ಅವನಿಗೆ ಸ್ವಯಂ ಭೂ ಈ ಮಾಸ್ಟರ್ ಹಿರಣ್ಯ ಡ್ರಾಮಾದಲ್ಲಿ ಅವನು ಯಾವ ಸೀನ್ ಬರ್ತಾನಂತ ಯಾರು ಹೇಳಿಬೋದು ಮಾಸ್ಟರ್ ಹಿರಣ್ಯ ಡ್ರಾಮಾ ಸೀನು ಯಾವ ಸೀನ್ ಅವನು ಬರ್ತಾನೆ ಅಂತ ಯಾರಿಗೂ ಹೇಳಿದ್ದಾಗಲ್ಲ ಇದು ಎಲ್ಲ ಸೀನು ಅವನು ತನಗೆ ಯಾವ ಯಾವ ಸಂದರ್ಭದಲ್ಲಿ ಪ್ರವೇಶ ಆಗಬೇಕು ಅಂತ ಆ ಸಂದರ್ಭದಲ್ಲಿ ಪ್ರವೇಶ ಹಾಗೆ ಎಲ್ಲ ಜ್ಞಾನಗಳಲ್ಲಿ ಸಾಗರದಂತಹ ಜ್ಞಾನವನ್ನು ಇಟ್ಕೊಂಡಂತಹ ಈಶ್ವರ ಪರಿಭೂ ಅಷ್ಟೇ ಅಲ್ಲ ಅವನು ಸ್ವಯಂಭೂ ಅವನ ನೆರಳು ವೀರಭದ್ರಾಯರು ಬರುವುದು ರಾಮಕೃಷ್ಣ ಬರುವುದು ಅವನ ನೆರಳೇ ಅದು ಇಂಥ ಸ್ವಾತಂತ್ರ್ಯ ಸರ್ವಜ್ಞ ಸರ್ವಶಕ್ತ ಎರಡು ಸೃಷ್ಟಿ ಸರ್ವಜ್ಞ ಅವರು ಸರ್ವಶಕ್ತ ಸರ್ವಶಕ್ತ ಸರ್ವಜ್ಞ ಸರ್ವಶಕ್ತ ತಸ್ಮಾತ್ ಉಪರಿ ಭವತಿ ಮೇಲಿರ್ತಾನೆ ಆದ್ದರಿಂದ ಸ್ವಯಂ ಗುರು ಕೂಡ ತನ್ನ ಮಹಿಮೆಯಿಂದ ತಾನು ಪ್ರಕಟವಾಗಿದ್ದೆ ಆದರೆ ಅದಕ್ಕೆ ಸ್ವಯಂ ಭೂ ತನ್ನ ಮಹಿಮೆಯಿಂದ ತಾನೇ ಪ್ರಕಟವಾಗಿದ್ದೆ ಆದರೆ ಅದು ಸ್ವಯಂ ಈ ಇಡೀ ಜಗತ್ತೇ ಅವನಾಗಿರುವಾಗ ಇದು ಅವನ ಪ್ರಕಟ ಸ್ಥಿತಿ ಅಪ್ರಕಟಿತವಾದ ಭಗವಂತನ ಪ್ರಕಟವಾದ ರೂಪ ಯಾವುದು ಅಂತ ಕೇಳಿದ್ರೆ ಜಗತ್ ನಿನ್ನ ಕಣ್ಣಿಗೆ ಬೇರೆ ಬೇರೆ ಆಗಿ ಕಾಣ್ತಾ ಇದೆ ಅದಕ್ಕೆ ನಾವೇನ್ ಮಾಡ್ಬೇಕಾಗುತ್ತೆ ಅದು ಯಾವ್ದನ್ನ ನೀವು ಬೇರೆ ಬೇರೆ ಅಂತೀಯೋ ಅದು ಈಶ್ವರ ಬಿಟ್ಟು ಬೇರೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ವಿವೇಕದಲ್ಲಿ ಗುರುತಿಸ್ಬೇಕಷ್ಟೇ, ಏನು ಯಾವುದು ಒಂದು ಬೇರೆ ಇದೆಯೋ ಅದಷ್ಟು ಈಶ್ವರನೇ ಅದನ್ನು ಗುರುತಿಸ. ಸ್ವಯಂಭೂಹು ಪರಿಭೂಹು, ಸ್ವಯಂಭೂಹು ಸ್ವಯಮೇವ ಹೋಗಿ ಈಶಾ ಉಪರಿ ಭವತಿ, ಯಶ್ಚ ಉಪರಿ ಭವತಿ ಸ ಸರ್ವ ಸ್ವಯಮೇವ ಭವತಿ ಇತಿ ಸ್ವಯಂಭೂಹು. ಸ್ವಯಂಭೂಹು ಸ್ವಯಮೇವ ಭವತಿ ಇತಿ ಸ್ವಯಂಭೂಹು, ಈಶಾಂ ಉಪರಿ ಭವತಿ, ಎಲ್ಲವುಗಳಿಗಿಂತಲೂ ಮೇಲೆ ಇದ್ದುದರಿಂದಾಗಿ ಯಾವುದು ಎಲ್ಲಕ್ಕಿಂತಲೂ ಮೇಲೆ ಇದೆಯೋ, ಎಲ್ಲಕ್ಕಿಂತಲೂ ಶ್ರೇಷ್ಠ ಇದೆಯೋ, ಎಲ್ಲಕ್ಕಿಂತಲೂ ಜ್ಞಾನದಲ್ಲಿ ಶ್ರೇಷ್ಠ, ಎಲ್ಲಕ್ಕಿಂತಲೂ ಶಕ್ತಿಯಲ್ಲಿ ಶ್ರೇಷ್ಠ, ಆದ್ದರಿಂದ ಅವನಿಗೆ ಸರ್ವಜ್ಞ ಸರ್ವಶಕ್ತ ಅಂತ ಬಿರುದು ಬಿರುದ. ಅವರಿಗೆ ಸರ್ವಜ್ಞ ಸರ್ವಶಕ್ತ ಈಶ್ವರ, ಈ ಸರ್ವಜ್ಞ ಸರ್ವಶಕ್ತ ಈಶ್ವರ ಇವನಿಗೆಲ್ಲರಿಗಿಂತ ಮೇಲೆ ಇದ್ದವನು ಈಶ್ವರ. ಉಪರಿ ಭವತಿ ಈಶ್ವರ ಸರ್ವ ಸ್ವಯಮೇವ ಭವತಿ ಇದೆ ಸ್ವಯಂಭೂ. ಹೀಗಾಗಿ ಎಲ್ಲೆಲ್ಲಿಯೂ ತನ್ನ ಪಾತ್ರವಹಿಸಿದ್ದರಿಂದಾಗಿ ತಾನೇ ಆ ಪಾತ್ರನ ಬಯಸಿ ಬರ್ತಾನೆ, ಅವನಿಗೆ ಸ್ವಯಂಭೂ ಅಂತ ತಾನೇ ತನ್ನ ಪಾತ್ರವನ್ನ ಬಯಸಿ ಎಲ್ಲಿ ಬೇಕು ಅಲ್ಲಿ ಬರ್ತಾನೆ ಸ್ವಯಂಭೂ. ಸಹ ನಿತ್ಯಯುಕ್ತ ಈಶ್ವರ ಸರ್ವಜ್ಞತ್ವಾದಿ ಅಥ ಯಥಾ ಆಸತ ಭಾವ ಯಥಾ ಸತ್ಯಂ ತಸ್ಮಾತ್ ಯಥಾ ಭೂತ ಕರ್ಮ ಫಲ ಸಾಧನಃ ಕರ್ಮ ವ್ಯಪದಾರ್ಶನ ಕರ್ತವ್ಯ ಪದಾರ್ಥಾನ್ ವ್ಯದಧಾತ ವಿಹಿತವಾನ್ ಯಥಾ ಅನುರೂಪಂ ವ್ಯಭಜದ ಇತ್ಯರ್ಥಃ. ನಿತ್ಯಯುಕ್ತ ಈಶ್ವರ ನಿತ್ಯಗುಪ್ತ ನಿತ್ಯಮುಕ್ತ ಈಶ್ವರ ಯಥಾತಥ್ಯತ ಸರ್ವಜ್ಞತ್ವಾದಿ ಅಥ ಸರ್ವಜ್ಞ ಸರ್ವಜ್ಞತ್ವಾದ ಯಥಾತಥ್ಯ ಭಾವ. ಅವನಲ್ಲಿ ಸರ್ವಜ್ಞತ್ವವೂ ಸರ್ವಶಕ್ತಿತ್ವವೂ ಇದ್ದರಿಂದಾಗಿ ಯಥಾತಥ್ಯಂ ತಸ್ಮಾತ್ ಯಥಾಭೂತ ಕರ್ಮ ಫಲ ಸಾಧನತಃ ಅರ್ಥ. ಯಾವ್ಯಾವ ಜೀವರಾಶಿಗಳು ಯಾವ್ಯಾವ ಕರ್ಮಗಳಿಂದ ಒಳಗೊಂಡು ಇವೆ, ವಾಸನಾಗಳಿಂದ ಪ್ರವೃತ್ತಿಗಳಿಂದ ಅವುಗಳವುಗಳಿಗೆ ಅವುಗಳವುಗಳಂತೆಯೇ ಕರ್ಮಗಳನ್ನು ಸಹಪಾಲಿಸುವವರು, ಆದ್ದರಿಂದಾಗಿ ಯಥಾತಥ್ಯತ ಯಥಾತಥ್ಯ ಹೇಗೋ ಹಾಗೆ, ಏನು ಹೇಗೆ ಏನು ಹಾಗೆ, ಹೇಗೆ ಅವನದೇ ಪ್ರವೃತ್ತಿಗಳಿವೆಯೋ ಹಾಗೆ ಯಥಾತಥ್ಯಂ ತಸ್ಮಾತ್ ಏನಪ್ಪ ತಸ್ಮಾತ್ ಯಥಾಭೂತ ಅಂತಕ್ಕಂತೆ ಯಥಾ ಕರ್ಮ ಅಂತಕ್ಕಂತೆ ಯಥಾ ಫಲ ಅದನ್ನೆಲ್ಲ ವಾಕ್ಯ ನೋಡಿದ್ರಿ. ಯಥಾಭೂತ ಕರ್ಮ ಫಲ ಸಾಧನ ಅಥ ಅರ್ಥ ಯಾರ್ಯಾರು ಯಾವ್ಯಾವ ಮನ್ಯಾಗ ಹುಟ್ಟ್ಯಾರ, ಯಾವ್ಯಾವ ಊರಾಗ ಹುಟ್ಟ್ಯಾರ, ಯಾವ್ಯಾವ ಸಂಸ್ಕಾರ ಹುಟ್ಟ್ಯಾರ, ಅದಕ್ಕೆ ತಕ್ಕಂತೆ ಅವರವರಿಗೆ ಉಪಾಧಿ ಸಿಕ್ಕಿರ್ತದೆ, ಅದಕ್ಕೆ ತಕ್ಕಂತೆ ಕ್ಲಾರಿಟಿ ಅವ್ರಿಗೆ ಪ್ರಾತ್ಯಾದ ಶುರು ಆಗ್ತದೆ. ನಾ ಹಿಂಗೆ ಹೋಗ್ಬೇಕು, ನಾ ಇದೇ ಲೈನ್ ಹೋಗ್ಬೇಕು, ನಾ ಇದೇ ಲೈನ್ ಅಲ್ಲಿ ಹೋಗ್ಬೇಕು, ನಾ ಹೀಗೆ ಕೆಲಸ ಮಾಡ್ಬೇಕು, ಅದ ಅದ್ರ ಲೈನ್ ಸಿಕ್ಬಿಡ್ತದ ಅದರಲ್ಲೂ ಒಂದುಂಟು. ಅದನ್ನು ದೈಪಾಲಿಸಿ ನೋಡಿ ಯಾಕಾತಥ್ಯ ಅಂತ ಕರೀತಾರೆ. ಯಾಕಾತಥ್ಯತ ಹೇಗೋ ಹಾಗೆ, ಏನು ಹೇಗೆ ಕರ್ಮ ವಾಸನಾಗಳು ಹೇಗೋ ಹಾಗೆ ಕರ್ಮ, ಕರ್ಮಗಳು ಹೇಗೋ ಹಾಗೆ ಫಲ, ಇವೆಲ್ಲವೂ ಸೇರಿಸಿ ಏನಾಗ್ತದೆ ಸಾಧನ, ಸಾಧನತಃ ಇವೆಲ್ಲವೂ ಸೇರಿಸಿ ಸಾಧನ ಅಂತ ಸಿಗುತ್ತಾರೆ. ಆಮೇಲೆ ಈ ಸಾಧನೆಗಳಿಂದ ಕೂಡಿದವನಾಗಿ ಕರ್ತವ್ಯ ಪದಾರ್ಥ ಅನ್ನೋ ಶಬ್ದ ಆಗ್ತಾರೆ, ಅವುಗಳನ್ನ ಕರ್ತವ್ಯ ಎಂದು ಪಾತ್ರ ವಹಿಸಿ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಕರ್ತವ್ಯ ಪದಾರ್ಥ ಅನುರೂಪರಾದವರನ್ನು ಸೇರ್ಪಡಿಸಿ ಆಮೇಲೆ ಉಳಿದವರಿಗೆಲ್ಲ ಅವನಿಗಳು ಸೇರಿಸಿ ಅವರಿಗೆ ಈ ತರ ಕರ್ಮ, ಇವರಿಗೆ ಈ ತರ ಕರ್ಮ, ಇವನ್ ಸ್ಕೂಲ್ನಲ್ಲೂ ಕಂಡು ಬರ್ತದೆ. ಎಲ್ಲಾ ಕ್ಲಾಸಿನ ಮಕ್ಕಳು ಒಂದೇ ಸಲ ಅಭ್ಯಾಸ ಮಾಡಿರ್ತಾರೆ, ಒಂದೇ ಸಲ ಅವರಿಗೆಲ್ಲ ಪರೀಕ್ಷೆ ಇರ್ತದೆ, ಹೌದು. ಆದ್ರೆ ಈ ಮಧ್ಯದಲ್ಲಿ ಅವರವರ ಸ್ವಭಾವಗಳಂತೆ ಅವರವರ ಅವರವರ ಟೀಮ್ಗಳು ತಯಾರಾಗ್ತವೆ. ಇದು ನಮ್ಮ ಸರ್ಕಲ್, ಇದು ನಮ್ಮ ಸರ್ಕಲ್, ಇದು ನಮ್ಮ ಸರ್ಕಲ್, ಲಿಮಿಟ್ ನಡೆದ ಟೀಮ್ ಆಗ್ತಾವ, ವಿಧಾನಸೌಧದ ಟೀಮ್ ಆಗ್ತಾವ. ಪಾಪ ಮಕ್ಕಳಿದ್ರು ಇನ್ನೂ ವಿಧಾನಸೌಧ ಪ್ರವೇಶ ದ್ವಾರ ಹೊರಗಿದ್ದಾರೆ, ಟೀಮ್ ಅಂತಿರ್ತಾವ. ಹಾಗೆ ಇಲ್ಲಿ ಕೂಡ ಈಶ್ವರ ಅವರವರ ಅವರವರ ವಾಸನಾಗಿರ್ತಕ್ಕಂತೆ ಅವರವರ ಕರ್ಮಗಳು ನಿರ್ಧರಿಸಿ ಅವರವರ ಕರ್ಮಗಳಿರ್ತಕ್ಕಂತೆ ಅವರವರ ಜನ್ಮವನ್ನು ನಿರ್ಧರಿಸಿ ಅವರ ಜನ್ಮಕ್ಕೆ ತಕ್ಕಂತೆ ಅವರವರಿಗೆ ಆ ವಯಸ್ಸಿನಲ್ಲಿ ಅಂತಂತ ಕರ್ಮಗಳು ಒತ್ತಡ ಬಂದಂತೆ ಅನಿವಾರ್ಯತೆಗಳು ಬಂದಂತೆ ಅವರಿಗೆ ಬಂದು ಕೂತ್ಕೊತಾರೆ. ಸಮಯಾನುಸಾರವಾಗಿ, ಸಂದರ್ಭಾನುಸಾರವಾಗಿ, ಸಂಬಂಧಾನುಸಾರವಾಗಿ ಕರ್ಮಗಳನ್ನು ಕೂಡ ಯಾರು ಏನು ಹೀಗೆ ಅಂತ ಹೇಳಬೇಕಾಗಿ ಇಲ್ಲ, ಕೂಡ ಬಂದ್ಬಿಡ್ತು. ಹೇಗೆ ಅಂತಂದ್ರೆ ಆಕರ್ಷಿಸಿದವ್ರು ನೋಡಿದ್ರೆ ಆಕರ್ಷಿಸಬೇಕು ಅಂತ ಆಗ್ತದೆ, ನಿದ್ರಿಸೋರು ನೋಡಿದ್ರೆ ನಿದ್ರಿಸಬೇಕು ಅಂತ ಆಗ್ತದೆ, ಯಾರದೋ ಕೆಂಪು ಜೋರಾಗಿತ್ತು ನಾವು ಕೆಂಬೇಕು ಅಂತ ಅನಿಸ್ತದೆ, ಹೇಗೆ ಆಟೋಮೆಟಿಕ್ಲಿ ಆಗ್ತದೆ. ಹಾಗೆ ಇವನು ಆ ಮನೆಯಲ್ಲೇ ಜನ್ಮ ಎತ್ತಾನೆ, ಅದೇ ರೀತಿ ತಗೊಂಡ್ಕೊಳ್ತಾನೆ, ಅದೇ ರೀತಿ ಅವನು ಕರ್ತೃತ್ವ ಭಾವ ಬೆಳೆಸುತ್ತಾನೆ, ಅದೇ ರೀತಿ ಅವನು ಪ್ರಯೋಜನ ಪಡಿತಾ ಹೋಗ್ತಾನೆ. ಪಾಪ ಪುಣ್ಯ ಅಷ್ಟು ಲೋಕಾದಿಗಳು ಪ್ರಯಾಣ ಮಾಡ್ತಾನೆ, ಮತ್ತೆ ವಾಪಸ್ ಬರ್ತಾನೆ, ಮತ್ತೆ ಯಥಾ ರೀತಿ ಅದೇ ಮುಂದುವರೆ. ಯು ಡಿಸೈರ್ಡ್ ಯು ಗಾಟ್ ಇಟ್, ನೀನು ಅದು ಇಚ್ಛೆ ಪಟ್ಟಿದ್ರೆ ನಿನಗೆ ಪ್ರಾಪ್ತಿ ಆಯ್ತಪ್ಪ. ನೀ ಆತ್ಮ ಇಚ್ಛೆ ಪಟ್ಟಿದ್ರೆ ಆತ್ಮ ಪ್ರಾಪ್ತಿ ಆಯ್ತು. ಸಹ ಸರ್ವಜ್ಞ ಸರ್ವ ಸ್ವಯಮೇವ ಭವತಿ ಇತಿ ಸ್ವಯಂ ಭಾಷ್ಯ. ಸ ನಿತ್ಯ ಯುಕ್ತ ಈಶ್ವರ, ಸ ನಿತ್ಯ ನಿತ್ಯ ಮುಕ್ತ ಈಶ್ವರ, ಯಾಥಾತ್ಮ್ಯತ ಸರ್ವಜ್ಞತ್ವಾದಿ ಯಥಾ ಆಸತ ಭಾವ ಯಥಾತಥ್ಯಂ ತಸ್ಮಾತ್ ಯಥಾಭೂತ ಕರ್ಮ ಫಲ ಸಾಧನ ಸಾಧನತಃ ಯಥಾಭೂತ ಕರ್ಮ ಫಲ ಸಾಧನತಃ ಅರ್ಥ ಕರ್ತವ್ಯ ಕರ್ತವ್ಯ ಪದಾರ್ಥ ವ್ಯದಧಾತ್ ವಿಹಿತವಾನ್ ಯಥಾ ಅನುರೂಪಂ ವ್ಯಲಜತ ಇತ್ಯರ್ಥ. ಹೀಗೆ ಇಷ್ಟು ಜೀವರಾಶಿಗಳು ಕೆಟಗರಿ ಆದವು. ಯಾವ ಪ್ರಕಾರ ಅದು? ಯಥಾ ಕರ್ಮ, ಯಥಾಭೂತ, ಯಥಾ ಕರ್ಮ, ಯಥಾ ಪ್ರಯೋಜನ, ಅವುಗಳ ಫಲವನ್ನು ಏನು ಬಯಸುತ್ತಾನೋ ಅದಕ್ಕೆ ತಕ್ಕಂತೆ ಅವನಿಗೆ ಆ ವಾತಾವರಣ ಸಿಗುತ್ತದೆ. ಅದಕ್ಕೆ ತಕ್ಕಂತೆ ಅವನಿಗೆ ಸಾಧನೆಗಳು ಸಿಗ್ತವೆ, ಕರ್ತವ್ಯಗಳು ಬದಿ ಬರ್ತವೆ. ಕರ್ತವ್ಯ ಪದಾರ್ಥ ವ್ಯದಧಾತ ವಿಹಿತವ ವೇದದಾಸರನ್ನೇನು ವಿಹಿತವ ಕೊಡಲ್ಪಡುತ್ತವೆ. ಅವರಿಗೆ ಅದೇ ಕರ್ಮ, ಹೌದು ಅವರಿಗೆ ಅದೇ ಕರ್ಮ. ಅದು ಶಬ್ದ ಯಥಾ ಅನುರೂಪಂ, ಅವರಿಗೆ ಯಾವ ಕರ್ಮ ಸಿಗ್ಬೇಕೋ ಅದೇ ಕರ್ಮವು ಸಿಕ್ಕಿರ್ತದೆ. ವ್ಯಭಜತ ಇತ್ಯರ್ಥ ವಿಭಜಿಸಿ ಕೊಡಲ್ಪಟ್ಟಿತು. ಭಾಷ್ಯ ಶಾಶ್ವತೀಭ್ಯ ಸಮಾಭ್ಯ ಸಂವತ್ಸರಾಕ್ಷೇ ಸಂವತ್ಸರಾಕ್ಷೇಭ್ಯ ಪ್ರಜಾಪತಿಭ್ಯ ಅವನು ಯಾರು ಅಂತ ಕೇಳ್ತೇವೆ. ಇಷ್ಟೆಲ್ಲ ಮಾಡಿದ್ರು ಈಶ್ವರ ಬೇರೆ ಯಾರು ಅಲ್ಲಪ್ಪ, ಅವನೇ ಪ್ರಜಾಪತಿ. ಯಾಕಂದ್ರೆ ಪ್ರಜಾಪತಿ ಅಂತ ಕರೀತೀರಾ, ಪ್ರಜಾನಾಂ ಪತಿ ಪ್ರಜಾಪತಿ, ಪ್ರಜೆಗಳಿಗೆ ಒಡೆಯನು ಯಾರು ಅವನು ಪ್ರಜಾಪತಿ. ಇಲ್ಲ ಮೋಕ್ಷ ಆತ್ಮಜ್ಞಾನ ಅವು ಯಾವ ಶಬ್ದ ಬರುವುದಿಲ್ಲ ಇಲ್ಲಿ ಯಾವಾಗಲೂ. ಈಗ ನಾವು ಈಗ ಯಾವ ಲೆವೆಲ್ ನಿಂತ್ಕೊಂಡು ಅಭ್ಯಾಸ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಹರ್ಡ್ ಕೋರ್ಸ್ ಲೆವೆಲ್ ನಲ್ಲಿ ನಿಂತ್ಕೊಂಡು ಅಭ್ಯಾಸ ಮಾಡಿದ್ದೀವಿ. ಲೋಯೆಸ್ಟ್ ಲೆವೆಲ್ ಕೋರ್ಸ್ ಲೆವೆಲ್ ನಲ್ಲಿ ನಿಂತ್ಕೊಂಡು ಆಗಲೇ ಅವನಿಗೆ ಸಂಸ್ಕೃತ ಕಲ್ಪನಾ ಪರಮೇಶ್ವರ ಆಗಿದೆ. ಮೋಕ್ಷ ಅಂದ್ರೇನು, ಮೋಕ್ಷದ ಅವಶ್ಯಕತೆ ಏನು, ಇತಿಹಾಸ ಕಲ್ಪನಾ ಪರಮೇಶ್ವರ ಆಗಿದೆ. ಪೂರ್ತಿ ಬಂದದ ಅಂತ ಹೇಳಿಕ್ಕಾಗುತ್ತಲ್ಲ, ಕಲ್ಪನಾ ಪರಮೇಶ್ವರ ಆಗಿದೆ. ಅದಕ್ಕೆ ತಕ್ಕಂತೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಈ ಒಂದು ಭಾಗವನ್ನ ಭಾಗವಹಿಸ್ತಾನೆ. ಕರ್ಮ ಫಲ ಪ್ರಯೋಜನ ಇವುಗಳನ್ನು ಭಾಗವಹಿಸ್ತಾನೆ. ಅದು ಹೆಂಗ ಭಾಗವಹಿಸ್ತಾನೆ ಅಂತ ಹೇಳ್ತಾರೆ ಇಲ್ಲಿ. ಏನು ಕರ್ತವ್ಯ ಪದಾರ್ಥಾನ್ ವ್ಯದಾತ್ ವಿಹಿತವಾನ್ ಕೊಡಲ್ಪಟ್ಟವು. ಹೇಗೆ ಯಥಾ ಅನುರೂಪಂ, ಹೇಗೆ ಕೊಡಬೇಕೋ ಯಾರಿಗೆ ಕೊಡಬೇಕೋ ಅವರಿಗೇನೆ ಆ ಉಪಕರಣಗಳು ಆ ಪರಿಸರ ಎಲ್ಲವನ್ನು ಕೊಡ್ತಾರೆ. ಇಷ್ಟೇ ಅಲ್ಲ ಮತ್ತೆ ಹೇಳ್ತಾರೆ, ಶಾಶ್ವತೀಭ್ಯ ನಿತ್ಯಾಭ್ಯ ಸಮಾಭ್ಯ ಸಂವತ್ಸರಾಕ್ಷಿ ಸಂವತ್ಸರಾಕ್ಷೇಭ್ಯ ಪ್ರಜಾಪತಿಭ್ಯ ಇತ್ಯರ್ಥ. ಇದು ಶಾಶ್ವತೀಭ್ಯ ಏನ್ ಶಬ್ದ, ಜನ್ಮ ಮರಣಗಳು ಈ ಪ್ರಕಾರ ಜೀವಾತ್ಮರಿಗೆ ಶಾಶ್ವತವಾಗಿ ಲಭ್ಯ. ಸಮಸ್ತ ಜೀವರಾಶಿಗಳಿಗೆ ಜನ್ಮ ಮರಣಗಳು ಸಮ ಸಮಾಭ್ಯ. ಜನ್ಮ ಮರಣಗಳು ಇಬ್ಬರು ಎಲ್ಲ ಜೀವರಾಶಿಗೂ ಕೂಡ ಜನ್ಮ ಮರಣಗಳು, ಉದ್ವಿಜ ಶ್ವೇತಜ ಅಂಡಜ ಗರ್ಭಜ, ಗರ್ಭದಿಂದ ಹುಟ್ಟಿದ್ದು ಗರ್ಭಜ, ಅಂಡದಿಂದ ಹುಟ್ಟಿದ್ದು ಅಂಡಜ. ಹೌದು, ಆಮೇಲೆ ಉದ್ಬೀಜ, ಬೀಜಗಳಿಂದ ಹುಟ್ಟಿದ್ದು ಉದ್ಬೀಜ, ಶ್ವೇತಜ ಬೆವರದಿಂದ ಹುಟ್ಟಿದ್ದು ಶ್ವೇತಜ. ಇವೆಲ್ಲಕ್ಕೂ ಕಾಮನ್ ಫ್ಯಾಕ್ಟರಿ ಯಾವುದು, ಜನ್ಮ ಮರಣ. ಜನ್ಮ ಮರಣ ಇದು ಕಾಮನ್ ಫ್ಯಾಕ್ಟರಿ ಎಲ್ಲರಿಗೂ. ಆದ್ರ ಶಾಶ್ವತೀಭ್ಯ ಅರ್ಥ ಕೊಡ್ತಾರಲ್ರಿ, ನಿತ್ಯಾಭ್ಯ ಶಾಶ್ವತವಾಗಿ ಹುಟ್ಟದ ಸಾಯ್ ಹುಟ್ಟದ ಸಾಯ್ ಹುಟ್ಟದ ಯಾಕೆ ಹುಟ್ಟಾನೆ ಸಾಯ್ಲಿಕ್ಕೆ, ಯಾಕೆ ಸಾಯ್ತಾನೆ ಹುಟ್ಟಲಿಕ್ಕೆ, ಹುಟ್ಟಲಿಕ್ಕೆ ಸಾಯ್ಲಿಕ್ಕೆ. ಶಾಶ್ವತೀಭ್ಯ ಸಮಾಭ್ಯ ಎಲ್ಲ ಜೀವರಾಶಿಗಳು ಒಂದೇ ತರ ಸಂವತ್ಸರಾಕ್ಷೇಭ್ಯ ಅವರವರ ಅವರವರ ಯೋಗ್ಯತಾಕ್ಕೆ ಅನುಸರಿಸಿಕೊಂಡು ಪ್ರಜಾಪತಿಭ್ಯ ಇತ್ಯರ್ಥ. ಎಲ್ಲ ಜೀವರಾಶಿಗಳಿಗೆ ಈ ಪ್ರಕಾರವಾಗಿ ಉಪಾಧಿಗಳು ಕೊಡಲಾಯಿತು. ಆಯ್ತು ಸರ್, ನಮಗೊಂದು ಉಪಾಧಿ ಸಿಕ್ಕದೆ ನಾವು ನಿಮ್ಮತ್ತು ಎಂಟು ಶ್ಲೋಕ ಅಭ್ಯಾಸ ಮಾಡಿದ್ವಿ. ಆದ್ರೆ ಈಗ ಮುಂದೆ ಮುಂದೆ ಏನು, ನಾವು ಸನ್ಯಾಸಿಗಳಾಗೋಣವೋ ಏನು ಇದೇ ಪ್ರಕಾರ ಕರ್ಮ ಮಾಡ್ಕೊಂಡು ಕೂಡೋಣವೋ. ಮೊದಲನೇ ದಿವಸನೇ ಸನ್ಯಾಸ ಸಬ್ಜೆಕ್ಟ್ ಸ್ಟಾರ್ಟ್ ಆಯಿತು. ಅದು ಪೂರ ಈ ಸಲ ಅದೇ ವಿಷಯ ಇತ್ತು. ನೀವು ಎತ್ತುಕೊಂಡ್ರೆ ನಾನೇನು ನೀನು ಸಂಕಲ್ಪ ಅತ್ರ ಅಧ್ಯಯನ ಮಂತ್ರೇಣ ಪರಿತ್ಯಾಗೇನ ಜ್ಞಾನನಿಷ್ಠಾ ಉಕ್ತ ಪ್ರಥಮಃ ವೇದಾರ್ಥಃ ಈಶಾವಾಸ್ಯಮಿದಂ ಸರ್ವಂ ಮಾತೃದಹಾತಸ್ಯ ಸಿದ್ಧನಂ ಇತಿ. ಅತ್ರ ಅಧ್ಯಯನ ಮಂತ್ರೇಣ ಉಪನಿಷತ್ತಿನ ಪ್ರಾರಂಭದ ಮಂತ್ರದಲ್ಲಿ ಸರ್ವ ಈಶನ ಪರಿತ್ಯಾಗೇನ ಎಲ್ಲ ಈಶನಗಳನ್ನ ತ್ಯಾಗ ಮಾಡಬೇಕು ಅನ್ನುವಂಥದ್ದು, ಎಲ್ಲ ಈಶನ ತ್ಯಾಗ ಮಾಡಬೇಕು ಅನ್ನುವಂಥದ್ದು. ಎಲ್ಲ ಈಶನ ಅಂದ್ರೆ ಯಾವುದು? ಪುತ್ರೇಶನ, ಲೋಕೇಶನ, ಪ್ರೀತ್ಯೇಶನ, ಈ ಮೂರು ಈಶನ ತ್ರಯಗಳು ಅಂತ ಕರೀತಾರೆ. ಈ ಮೂರು ಈಶನ ಅಂದ್ರೆ ಇಚ್ಛಾ, ತೀವ್ರವಾದ ಇಚ್ಛಾ. ಈ ಮೂರರಲ್ಲಿ ನಮಗೆ ಏನು ತೀವ್ರವಾದ ಇಚ್ಛಾ ಇದೆ, ಆ ತೀವ್ರವಾದ ಇಚ್ಛೆಯನ್ನ ಬಿಟ್ಟುಕೊಡ್ತಕ್ಕಂಥದ್ದು ಸರ್ವ ಈಶನ ಪರಿತ್ಯಾಗೇನ. ಯಾರಿಗೆ ಜ್ಞಾನ ನಿಷ್ಠಾಯುಕ್ತ, ಯಾರು ಬಿಟ್ಕೊಡ್ಬೇಕು? ಯಾರಿಗೆ ಜ್ಞಾನದಲ್ಲಿ ನಿಷ್ಠಾ ಉಂಟಾಗಿದೆ, ಎಸ್ ನಾವು ಇದನ್ನ ಅಧ್ಯಯನ ಮಾಡೋದು ಅವಶ್ಯಕತೆ ಇದೆ, ಇದು ನಮಗಾಗಿ ಇದೆ, ಇದು ನಮ್ಮ ಸಮಾಜಕ್ಕಾಗಿದೆ, ಇದು ಅವಶ್ಯಕತೆ ಇದೆ ಅಂತ ಯಾರು ಅನಿಸ್ತದೋ ಅವರು ಅದನ್ನ ಅನುಸರಿಸಬೇಕು. ಅತ್ರ ಅಧ್ಯಯನ ಮಂತ್ರೇನ ಸರ್ವ ಈಶನ ಪರಿತ್ಯಾಗೇನ ಜ್ಞಾನ ನಿಷ್ಠಾ ಉಂಟಾಗುತ್ತ ಪ್ರಥಮ ವೇದಾರ್ಥ. ಇದು ಮೊದಲನೇ ಶ್ಲೋಕದ ಪ್ರಥಮ ವೇದಾರ್ಥ. ಏನದು? ಈಶಾವಾಸ್ಯ ನಿಧಂ ಸರ್ವಂ ಮಾತೃತಃ ಕಸ್ಯ ಸಿದ್ಧನಂ. ಇದು ಎರಡು ಬೀಜ ವಾಕ್ಯಗಳು. ಏನು ಬೀಜ ವಾಕ್ಯಗಳು? ಇದಂ ಸರ್ವಂ ಈಶಾವಾಸ್ಯಂ. ಇದಂ ಎನ್ನುವ ಶಬ್ದಕ್ಕೆ ಒಳಪಟ್ಟಂತಹ ಯಾವ ನಾಮರೂಪದ ಜಗತ್ತಿದೆಯೋ ಈ ಜಗತ್ತೆಲ್ಲವೂ ಈಶ್ವರನಿಂದ ತುಂಬಿಕೊಂಡಿದೆ. ಹೇಗೆ ಈ ಸೃಷ್ಟಿ ಎಲ್ಲವೂ ಕೂಡ ಒಳಗು ಹೊರಗು ಎಲ್ಲ ದಿಕ್ಕುಗಳಲ್ಲಿ ಆಕಾಶದಿಂದಲೇ ತುಂಬಿಕೊಂಡಿದೆಯೋ? ನಮಗೇನು ಕಾಣಿಸ್ತದೆ? ಒಂದೆರಡು ಮೂರು ನಾಲ್ಕು ವೃಕ್ಷ. ಆದ್ರೆ ಇದ್ದದ್ದೇನು ಅಂತಂದ್ರೆ ವೃಕ್ಷದ ಒಳಗೂ ವೃಕ್ಷದ ಹೊರಗೂ ವೃಕ್ಷ ವೃಕ್ಷಗಳ ಮಧ್ಯದಲ್ಲಿಯೂ ಇರುವುದೇನೋ ಬರೀ ಆಕಾಶ ಆಕಾಶ ಆಕಾಶ. ಆಕಾಶ ನೋಡಿದವರಿಗೆ ವೃಕ್ಷ ಗೌಣ. ವಿವೇಕದಿಂದ ಯಾರು ಆಕಾಶವನ್ನು ನೋಡ್ತಾರೆ, ಆಕಾಶವನ್ನು ಗುರುತಿಸ್ತಾರೆ. ವಿವೇಕವನ್ನು ಗುರುತಿಸೋದು ಅಂದ್ರೆ ಏನು? ಮೇಲಿರುವ ನೀಲಿ ಆಕಾಶವನ್ನು ಸಾಮಾನ್ಯದಲ್ಲೂ ಗುರುತಿಸ್ತಾರೆ. ನಿಮಗೂ ನಮಗೂ ಮಧ್ಯದಲ್ಲಿ ಕೂಡ ಆಕಾಶ ಇದೆ. ಇದು ಕೆಲವೇ ಜನ ವಿಶಿಷ್ಟವಾದ ಜನ, ಏಕೆಂದ್ರೆ ಅವರು ಕವಿಗಳು, ಕಂಡವರು, ಅನುಭವಿಸಿದವರು. ನಾವೇನ್ ಕಾಣ್ತೀವಿ? ನಮಗೇನ್ ಪ್ರವೃತ್ತಿ ನಾವು ಕಾಣ್ತೀವಿ. ಅದನ್ನ ಅವ್ರು ಹೇಳ್ತಾರೆ, ಈ ಜ್ಞಾನ ನಿಷ್ಠಾ ಇರಬೇಕು ಅನ್ನುವುದು ಈಶಾವಾಸ್ಯ ಉಪನಿಷತ್ತಿನ ಪ್ರಥಮ ವೇದಾರ್ಥ. ಅಂದ್ರೆ ಪ್ರಾರಂಭದ ಅರ್ಥವು ಹೀಗಿದೆ. ಏನು? ಸತತವಾಗಿ ಆತ್ಮನಲ್ಲಿಯೇ ನಿನ್ನ ಎಚ್ಚರ ಇರ್ತಕ್ಕದ್ದು ಜ್ಞಾನ ನಿಷ್ಠಾ ಉಕ್ತ ಪ್ರಥಮ ವೇದಾರ್ಥ. ಓಹೋ, ಮತ್ತೇನ್ ಹೇಳ್ತಾರೆ? ಮಾತೃದ ಕಸ್ಯ ಸಿದ್ಧನಂ. ಇನ್ನೊಬ್ಬರಿಗೆ ಸೇರಿದಂತಹ ಸಂಪತ್ತನ್ನ ನನ್ನದು ಎಂದು ನೀನು ಆಹ್ವಾನಿಸಬೇಕ. ಒಬ್ಬ ಮನುಷ್ಯನ ಹತ್ರ ಇದ್ದಂತಹ ಅತಿ ಶ್ರೇಷ್ಠ ಸಂಪತ್ತು ಯಾವ? ಅಪಾರ್ಟ್ಮೆಂಟ್, ಜ್ಞಾನ. ಆ ಜ್ಞಾನ ಎನ್ನುವ ಸಂಪತ್ತನ್ನ ನಾವು ಕಾಪಾಡ. ಅವನಿಗೆ ಜ್ಞಾನ ನಿಷ್ಠೆಯನ್ನು ಹೊಂದಿದವನು, ಜ್ಞಾನ ನಿಷ್ಠಾ ಉಕ್ತ. ಇದೇ ಪ್ರಥಮ ವೇದಾರ್ಥ. ವೇದ ಉಪನಿಷತ್ತಿನ ಮೊದಲನೇ ಅರ್ಥ ಹೀಗೆ ಬರ್ತದೆ. ಏನ್ ಬರ್ತದೆ? ಈಶಾವಾಸ್ಯ ನಿಧಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಎಲ್ಲೆಲ್ಲಿ ಈಶಾವಾಸ್ಯಂ ಇದಂ ಕರ್ಮ. ಎರಡನೇ ಭಾಗದಲ್ಲಿ ಏನಂತಂದ್ರೆ ಯಾರ್ಯಾರಿಗೆ ಯಾವ್ಯಾವುದು ಲಭ್ಯ ಇದೆಯೋ ಅದು ಅವರವರದೇ. ನಿನಗೇನು ಲಭ್ಯ ಇದೆ ನಿಮ್ಮದು, ಅವರಿಗೇನು ಲಭ್ಯ ಇದೆಯೋ ಅವರು. ಯಾರಿಗೋ ಸೇರಿದ ಧನವು ನಿನ್ನ ಹೇಗಾಗ್ತದೆ, ಯಾರಿಗೋ ಸೇರಿದ ಧನವು ನಿನ್ನ ಹೇಗಾಗ್ತದೆ? ಕಸ್ಯಚಿತ್ ಧನ, ಅದರ ಲಾಜಿಕ್ ನಾನು ಎಕ್ಸ್ಟೆಂಡ್ ಮಾಡಿ ನಿಮ್ಗೆ ಹೇಳಿದ ಯಾವಾಗ ಮೊದಲನೇ ಶ್ಲೋಕದಲ್ಲಿ ಎಕ್ಸ್ಟೆಂಡ್ ಮಾಡಿದಾಗ, ಶ್ರೇಷ್ಠವಾದ ಸಂಪತ್ತು ಯಾರು? ಅದಕ್ಕಿಂತ ಶ್ರೇಷ್ಠವಾದ ಒಂದಿದೆ, ಅಲ್ಲಿ ಇದ್ದು ಹೋದ್ರೆ ಜ್ಞಾನ ಪ್ರಾಪ್ತಿ ಆಗುತ್ತೆ ಅಲ್ಲ. ಅದು ಅದು ಆತ್ಮಜ್ಞಾನ. ಯಾವುದು ನಿನಗೆ ಇಲ್ಲದೆ ಹೋದ್ರೆ ಆತ್ಮಜ್ಞಾನವೇ ಪ್ರಾಪ್ತಿ ಆಗುತ್ತಲ್ಲ, ಅದು ಯಾವುದು? ಪುರುಷಾರ್ಥದ ಸ್ವಾತಂತ್ರ್ಯತೆ. ನಮ್ಮ ಸಂಪತ್ತುಗಳಲ್ಲಿ ಶ್ರೇಷ್ಠವಾದ ಸಂಪತ್ತು ಯಾವುದು? ಪುರುಷಾರ್ಥದ ಸ್ವಾತಂತ್ರ್ಯತೆ. ಆತ್ಮಜ್ಞಾನ ಇದು ಸಂಪತ್ತಲ್ಲ, ಅದು ನೀನು ಅಷ್ಟೇ. ಅದು ಸಂಪತ್ತನ್ನು ಪ್ರಯೋಗ ಮಾಡಲಿಕ್ಕೆ ಬರ್ತದೆ, ಸಂಪತ್ತನ್ನು ಉಪಯೋಗ ಮಾಡಲಿಕ್ಕೆ ಬರ್ತದೆ, ಸಂಪತ್ತನ್ನು ನಾವು ಅಲಂಕರಿಸಲಿಕ್ಕೆ ಬರ್ತದೆ, ಸಂಪತ್ತನ್ನು ನಾವು ನಿಯಂತ್ರಿಸಲಿಕ್ಕೆ ಬರ್ತದೆ. ಆತ್ಮಜ್ಞಾನ ಎಲ್ಲಕ್ಕಿಂತ ಶ್ರೇಷ್ಠ ಸಂಪತ್ತು, ಅತ್ಯಂತ ಸತ್ಯವಾದ ಮಾತು. ಆದರೆ ಸಂಪತ್ತಿನೊಳಗೆ ನಿನ್ನ ಕೈಯಲ್ಲಿರಬೇಕು ಪ್ರಯೋಗ ಮಾಡಲಿಕ್ಕೆ, ನಿನ್ನ ಸ್ವಾತಂತ್ರ್ಯದಲ್ಲಿರಬೇಕು ಅಂತ ಸಂಪತ್ತಿಯ. ಪುರುಷಾರ್ಥದ ಸ್ವಾತಂತ್ರ್ಯ ಒಂದು ಕೇಳಿದ ನಜ. ಒಂದು ವೇಳೆ ಕಸ್ಯಚಿದ್ಧನಂ ಅನ್ನೋ ಶಬ್ದವನ್ನ ಪುರುಷಾರ್ಥದ ಸ್ವಾತಂತ್ರ್ಯ ಅಂತ ಇಟ್ಟುಕೊಂಡದ್ದಾದರೆ ಏನ್ ಅರ್ಥ ಆಗ್ತದ ವಾಕ್ಯದ ಅರ್ಥ? ಇನ್ನೊಬ್ಬರಿಗೆ ಸೇರಿದ ಪುರುಷಾರ್ಥದ ಸ್ವಾತಂತ್ರ್ಯತೆಯನ್ನ ನೀನು ಕಸಿದುಕೊಳ್ಳಬೇಕಾಗಿಲ್ಲ, ಮಾಡಬಾರ್ದು. ಯಾಕಂದ್ರೆ ಅವರ ಸ್ವಾತಂತ್ರ್ಯತೆ, ಈ ಮಟ್ಟಕ್ಕೆ ಹೋಗ್ತಾನೆ ಆ ಮಟ್ಟಕ್ಕೆ ಹೋಗ್ತಾನೆ. ಅವ್ರೇ ಸಜ್ಜನ್ ಪ್ರಾಕ್ಟಿಕಲ್. ನಾನು ಚಾಚು ತಪ್ಪದೆ ನನ್ನ ನಾಲಿಗೆಯನ್ನು ನಾನು ಬಳಸಿದ್ದೇನೆ ಮತ್ತು ಇಷ್ಟು ಎಚ್ಚರದಿಂದ ಪ್ರಯೋಗಿಸಿದ್ದೇನೆ. ನಾನು ಎಷ್ಟು ಕೇಸಸ್ ಬಂದೋಗ ಅವರ ಸ್ವಾತಂತ್ರ್ಯಕ್ಕೆ ಆಟ ಬರೋದು. ಗುರು ಆಗಿರ್ಬೋದು, ಇದು ಮಾಡೋದು ತಪ್ಪು ಮಾಡಬೇಡ ಅಂತ ಹೇಳುವ ಅಧಿಕಾರ ನನಗಿದೆ, ಆದರೂ ನಾನು ಹೇಳಲಿಕ್ಕೆ ಹೋಗೋದು. ಏಕೆಂದ್ರೆ ಮಾಡು ಮಾಡಬಾರದು ಅನ್ನುವ ಹೇಳಿಕೆಯನ್ನು ಮಾತ್ರ ಯಾರಾದರೂ ಮಾಡ್ತಾರೆ ಮಾಡೋದಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಅವರು ಮಾಡಬೇಕಾದ್ರೆ ನೀ ಮಾಡಂದ್ರೂ ಮಾಡ್ತಾರ, ಮಾಡಬೇಡ ಅಂದ್ರು ಮಾಡ್ತಾರ, ಅಥವಾ ಮಾಡಿದ್ರು ಮಾಡ್ಲಿಕ್ಕಿಲ್ಲ ಮಾಡಬೇಡ ಅಂದ್ರೆ ಬಿಡ್ಲಿಕ್ಕೆ. ಹಾಗಿದೆ ಸುಮ್ಮನೆ ನಾವು ಹೇಳಿ ಯಾಕೆ ನೋವು ಮಾಡ್ಕೋ? ಅಯ್ಯೋ ಮತ್ತೆ ಮುಂದೆ ಎಲ್ಲಾ ಕೆಟ್ಟ ಹೋಗುತ್ತದೆ. ಏನೂ ಕೆಡುತ್ತಿಲ್ಲ, ಏನೂ ಕೆಡುತ್ತಿಲ್ಲ. ಅದು ತಕ್ಕಂತೆ ಅದೊಂದು ಭಗವಂತ ಒಂದು ರೆಮಿಡಿ ಇಟ್ಟಬಿಟ್ಟಿರ್ತಾರೆ. ಅದಕ್ಕೆ ಅದೇ ಅಲ್ಲೊಂದು ಅಲ್ಲೊಂದು ನಿಯಮ ಇಟ್ಬಿಟ್ಟಿರ್ತಾನೆ. ಆ ನಿಯಮ ಆ ನಿಯಮಕ್ಕೆ ಸರಿ ಹೋಗುತ್ತೆ, ಮತ್ತೆ ಬ್ಯಾಲೆನ್ಸ್ ಆಯ್ತು. ಹಿಂದೂ ಧರ್ಮ ಬ್ಯಾಲೆನ್ಸ್ ಆಯ್ತು. ಎಲ್ಲರೂ ಬರ್ತಾರೆ, ಎಲ್ಲ ರೀತಿಯಾದಂತಹ ನಮ್ಮ ಸ್ವಾತಂತ್ರ್ಯ ಕಸಿಗುತ್ತೆ. ಕೊನೆ ರಿಸಲ್ಟ್ ಏನು? ಎಲ್ಲರೂ ಮಣ್ಣು ಮುಕ್ತಾರೆ ವಾಪಸ್. ನಾನು ಕೆಟ್ಟ ಸನ್ಯಾಸಿಗಳು ಮೊದಲೇ ನಮಗೆ ಯಾವುದು ಕಂಟ್ರೋಲ್ ಇಲ್ಲ. ನಮ್ಮ ಎಷ್ಟು ತಲ್ಲ ಸಿಕ್ಬಿಟ್ರೆ ಮುಗಿದು ಏನೇ ಡಿಮಾಂಡ್ಸ್ ಇಲ್ಲ, ಯಾರೆಲ್ಲ ನಮಗೇನು ಅಧಿಕಾರನೂ ಇಲ್ಲ. ಕೋಪಿನವಂತಹ ಸೌಭಾಗ್ಯವಂತ ಹೋಗಿದೆ ಪಡ್ಕೊಂಡೇನ ಎಲ್ಲ ಮಾಡ್ತಾನೆ. ನೀ ಯಾಕೆ ಹೋದಿ, ಅರ್ಧಕ್ಕೆ ಬಿಟ್ಟು ಹೋದಿ ಅಂತ ಯಾಕೆ ಕೇಳೋ ಹೇಳಿದ್ದಾರೆ ಕೆಲವರು. ಅಂತಂದ್ರೆ ನಮ್ಮ ಸ್ವಾತಂತ್ರ್ಯನ್ನೇ ಕಸ್ಕೊಳ್ತಾರೆ, ಕಸ್ಕೊಳ್ಕೊಳ್ತಾರೆ. ಕಸ್ಯಚಿತ್ತನ್ನ ಯಾರಿಗೆ ಸೇರಿದ ಸಂಪತ್ತನ್ನ ನಮ್ಮದು ಎಂದು ನಾವು ಅದನ್ನು ಚಲಾಯಿಸಬಾರದು. ಯಾರ್ದು ಭೂಮಿ, ಯಾರ್ದು ಹೆಣ್ಣು, ಯಾರ್ದು ಸಂಪತ್ತು, ಯಾರ್ದು ಐಶ್ವರ್ಯ, ಯಾರ್ದು ಧನ, ಯಾವುದೇ ಆಗಿರ್ಬೋದು, ಇವೆಲ್ಲಕ್ಕಿಂತ ಶ್ರೇಷ್ಠ ಯಾವುದು ಅಂತ ನಿಮಗೆ ಕೇಳಿದೆ. ಅವಾಗ ಏನಂತು ಪುರುಷಾರ್ಥದ ಸ್ವಾತಂತ್ರ್ಯತೆ. ಅದೇ ಇಲ್ಲ ಅಂದ್ರೆ ನೀನು ಐಶ್ವರ್ಯವನ್ನು ಗಳಿಸೋದಿಲ್ಲ, ಅದೇ ಇಲ್ಲ ಅಂದ್ರೆ ನೀನು ಮದುವೆನೂ ಮಾಡ್ಕೊಂಡಿಲ್ಲ, ಅದೇ ಇಲ್ಲ ಅಂದ್ರೆ ನೀನು ಮಕ್ಕಳನ್ನು ಪಡೆಯೋದಿಲ್ಲ, ಅದೇ ಇಲ್ಲ ಅಂದ್ರೆ ಪ್ರಾಪರ್ಟಿ ಮಾಡೋದಿಲ್ಲ, ಎಲ್ಲ ಪುರುಷಾರ್ಥದ ಸ್ವಾತಂತ್ರ್ಯತೆಯಿಂದಲೇ ಇಷ್ಟೆಲ್ಲ ಮಾಡ್ತೀನಿ. ಇವತ್ತಿನವರೆಗೂ ಯಾವ ದನವೇ ಆಗಲಿ, ಯಾವ ನಾಯಿಯೇ ಆಗಲಿ, ಇದು ನನ್ನ ಸೈಟ್ ಅಂತೇಳಿ ಗೂಟ ಹೊಡ್ಕೊಂಡು ಕುತ್ಕೊಂಡು ನಾವು ಗೂಟ ಹೊಡೆದು ಇದು ನಮ್ಮ ದನ ಅಂತ ಕಟ್ಟಿ ಹಾಕೇವಿ. ಆ ದನಕ್ಕೆ ಇದು ನಮ್ಮ ಗೂಟ, ಇದು ನಮ್ಮದು ಅನ್ನೋದು ಗೊತ್ತಿದೆ. ಎಲ್ಲ ಮಾಡೋದು ಮನುಷ್ಯ, ಅದು ಅವನ ಸ್ವಾತಂತ್ರ್ಯ. ಅದನ್ನು ಯಾವತ್ತಿಗೂ ಕಸಿದುಕೊಳ್ಳಬಾರ್ದು. ನಾನು ಯುಗ ಹೇಳ್ತೀನಿ ಯಾವತ್ತು ಹೀಗೆ ಬೆಳೆಯಿದ್ರು ಇವೆಲ್ಲ ಇನ್ನೊಬ್ಬರು ಸ್ವಾತಂತ್ರ್ಯ ಕಸಿಗಳು ಪ್ರಯತ್ನ ಮಾಡ್ತಾರೆ. ನೀವು ಕೆಲಸ ಕೆಟ್ಟು ಸ್ವಾಮಿ ಪಾಠ ಕಲಿತಾನೆ, ಕೆಲಸ ಕೆಡ್ತದೆ ಪಾಠ ಕಲಿತಾನೆ, ಅದು ಕಲಿಯೋ ಬುದ್ಧಿ ಇದ್ದರೆ ಕಲಿತಾನೆ, ಇಲ್ಲಾಂದ್ರೆ ಮತ್ತೆ ಕೆಡಿಸ್ತಾನೆ, ಮತ್ತೆ ಕಲಿಯೋ ಬುದ್ಧಿ ಇದ್ದರೆ ಕಲ್ಕೊಳ್ತಾನೆ. ಹೀಗೆ 100 ಸಲ ಕಲಿಸಬಹುದು, 101ನೇ ಸಲ ಪಾಠ ಕಲಿತೇ ಕಲಿತಾನೆ. ಬರೀ ಮಾಡು ಮಾಡಬೇಡ ಅಂತ ಹೇಳೋದ್ರಿಂದ ಯಾರು ಪಾಠ ಕಲಿಯೋದಿಲ್ಲ. ಆ ಕಾಲಕ್ಕೆ ನಮ್ಮ ಸಮಾಧಾನಕ್ಕೆ ನಾವು ಅಂದು ನಮ್ಮ ಪವರ್ ಅನ್ನ ಸಮಾಧಾನ ಮಾಡ್ಕೊಳ್ತೀವಿ. ಮೊದಲು ಅವ್ರಿಗೆ ಹೇಳಬೇಕಾಗಿತ್ತು, ನಾ ಹೇಳಿದೆ ಮಾಡಬೇಡ ಅಂತ ಹೇಳಿದೆ. ಸಮಾಧಾನ ಅಷ್ಟೇ, ಪರಿಹಾರ ಅಷ್ಟೇ. ಅಲ್ಲ, ವಿಚಾರ ಮಾಡ್ಕೊಳ್ರಿ, ನಾನು ನನ್ನ ಮಾತೇ ಕೊನೆದು ಅಂತಲ್ಲ, ಇದು 37 ವರ್ಷದ ಅನುಭವದ ಮಾತದು. ಯಾರ ಸ್ವಾತಂತ್ರ್ಯ ಯಾರು ಕಸಬೇಕು? ಮತ್ತೆ ಇದರೊಳಗೆ ಸೈಕಾಲಜಿ ಒಂದಿದೆ. ಏನಂತಂದ್ರೆ, ನೀವು ಇನ್ನೊಬ್ಬರನ್ನ ಎಷ್ಟು ಸ್ವತಂತ್ರವಾಗಿಡ್ತೀರೋ, ಸ್ವತಃ ನೀವು ಅವರಿಂದ ಸ್ವತಂತ್ರ ಆಗಿರಿ. ಅವರು ಸ್ವತಂತ್ರವಾಗಿಟ್ಬಿಡಿ, ನೀವು ಸ್ವತಂತ್ರ ಆಗ್ತೀರ. ಅವರ ಸ್ವಾತಂತ್ರ್ಯ ಕಸ್ಕೊಳ್ರಿ, ನೀವು ನಾವೇನಾಗ್ತೀವಿ ಪರತಂತ್ರ. ಸೈಕಾಲಜಿ ಕೂಡ ಇದೆ, ಎಲ್ಲರೂ ಸೇರಿದೆ. ಆ ಮೊದಲನೇ ಶ್ಲೋಕ ಹೇಳ್ತದೆ, ಏನು ಕಷ್ಟ ಸಿದ್ಧನಂ ಮಾಡ್ಬೋದ, ಯಾರಿಗೂ ಸೇರಿದಂತಹ ಆ ಧನವನ್ನ ನಂದೊನ್ನಾಗಿ ನಿಂದೊನ್ನಾಗಿ ಮಾಡ್ಕೋಬೇಡ. ಮಾಡ್ಬೋದ ಕಷ್ಟ ಸಿದ್ಧನಂ ಇತಿ ಅಜ್ಞಾನ ಜಿಜಿವಿಷೂಣ ಜ್ಞಾನ ನಿಷ್ಠಾ ಸಂಭವೇ ಕುರುವನ್ನೇವೇಹ ಕರ್ಮಾಣಿ ಜಿಜಿವಿಷೇತ ಪ್ರಥಮ ಉಪನಿಷತ್ತಿನ ಪ್ರಥಮ ಶ್ಲೋಕದ ಪ್ರಥಮ ಅರ್ಥ ಏನು ಅಂತಂದ್ರೆ, ಇದಂ ಸರ್ವಂ ಈಶಾವಾಸ್ಯಂ ಮಾತೃದ ಕಷ್ಟ ಸಿದ್ಧನಂ. ಇದು ಪ್ರಥಮ ಭಾಗ. ಇದರಲ್ಲಿಯೇ ಎರಡನೇ ಭಾಗದಲ್ಲಿ ಉಪದೇಶ ಏನು ಅಂತಂದ್ರೆ, ಅಜ್ಞಾನ ಇಷ್ಟೊಂದು ಪ್ರಬುದ್ಧತೆಗಿಂತ, ಎಷ್ಟೊಂದು ಪ್ರಬುದ್ಧತೆ ಇಲ್ಲ, ಎಲ್ಲವೂ ಈಶ್ವರ ಅಂತ ತಿಳ್ಕೊಳ್ಳುವ ಪ್ರಬುದ್ಧತೆ, ಯಾರ್ದು ಸ್ವಾತಂತ್ರ್ಯ ನಮಗಾಗಬೇಕು ಅನ್ನುವುದನ್ನ ತಿಳಿದುಕೊಳ್ಳುವಂತಹ ಪ್ರಬುದ್ಧತೆ ಎಷ್ಟೋ ಜನಕ್ಕೆ ಇರೋದಿಲ್ಲ. ಅವಾಗೇನ್ ಮಾಡ್ಬೇಕು, ಅಜ್ಞಾನ ಆಗ ಅವ್ರು ಜೀವಿಸಿರ್ಬೇಕಾದ್ರೆ ಜಿಜಿವಿಷೂಣ, ಅವಾಗ ಏನಾಗ್ತದೆ, ಜ್ಞಾನ ನಿಷ್ಠಾ ಅಸಂಭವೇ, ಅವ್ರಿಗೆ ಇಟ್ಟೊಂದು ತಿಳುವಳಿಕೆ ಸಾಧ್ಯವಿಲ್ಲ. ಏನ್ ಮಾಡ್ಬೇಕು ಅವರು, ಕುರುವನ್ನೇವೇಹ ಕರ್ಮಾಣಿ ಜಿಜಿ ವಿಶೇಷ ಕರ್ಮ ಸಮಾಹ. 100 ವರ್ಷ ಇದೇ ಪ್ರಕಾರ ಕರ್ಮಗಳನ್ನು ಮಾಡಿಕೊಂಡು ಬಾರಪ್ಪ, ಎಲ್ಲ ಈಶ್ವರ ಅರ್ಪಣ ಬುದ್ಧಿಯಿಂದ ಮಾಡಿ. ಇದೇ ಪ್ರಕಾರ ಏನೇ ಪ್ರಕಾರ, ಏನ ವ್ಯವಹಾರ ಲೋಕ ಲೌಕಿಕ ಬಿಸಿನಷ್ಟು ನೌಕರಿ ಅಂತಿದೆಯೋ ಇದೇ ಕರ್ಮದಲ್ಲಿ ತೊಡಗು, ಆದ್ರೆ ಎಲ್ಲವನ್ನು ಈಶ್ವರಿಗೆ ಸಮರ್ಪಿಸು. ಇತಿ ಕರ್ಮನಿಷ್ಠಾ ಉಕ್ತ ದ್ವಿತೀಯ ವೇದಾರ್ಥ. ಇದು ಉಪನಿಷತ್ತಿನ ಪ್ರಥಮ ಶ್ಲೋಕದ ಎರಡನೇ ಅರ್ಥ. ಮೊದಲನೇ ಅರ್ಥ ಏನು, ಇದಂ ಸರ್ವಂ ಈಶಾವಾಸ್ಯಂ ಮಾತೃದಃ ಕಷ್ಟ ಸಿದ್ಧನ, ಇದು ಮೊದಲನೇ ಅರ್ಥ. ಎರಡನೇ ಅರ್ಥ ಏನು, ಏನು ನೀವು ಮಾಡ್ತಾ ಇದೆಯೋ ಅವುಗಳನ್ನು ಈಶ್ವರ ಅರ್ಪಣ ಮಾಡಿಬಿಟ್ಟು ನೀನು ಕರ್ಮ ಮಾಡಿಕೊಂಡು ಹೋಗು, ಇದೇ ಪ್ರಕಾರ 100 ವರ್ಷ ನೀವು ಬಾಳು. ಹಾಗೆ ಬಾಳಿದ್ದೆ ಆದರೆ ನೀನು ಅಂತಃಶುದ್ಧಿಯನ್ನು ಹೊಂದುತ್ತೀಯ, ಆ ಮೂಲಕವಾಗಿ ಈಶ್ವರ ಪ್ರಾಪ್ತಿ ಆಗ್ತದೆ. ಮುಂದೆ ಯಾವ್ದೊಂದು ಜನರೊಳಗೆ ಸದ್ಗುರು ಪ್ರಾಪ್ತಿ ಆಗ್ತಾನೆ, ಆ ಮೂಲಕವಾಗಿ ನಿಮಗೆ ಜ್ಞಾನದ ನಿಷ್ಠ ಆಗುತ್ತದೆ. ಆ ಜ್ಞಾನದ ನಿಷ್ಠ ಆಗೋದ್ರಿಂದ ನೀನು ಮುಕ್ತನಾಗ್ತೀಯ. ಪ್ರಾರಂಭದಲ್ಲಿ ಇವೆರಡು ಅಷ್ಟಗಳನ್ನು ಕೊಟ್ಟಿದ್ದಾಗಿದೆ. ಈ ಇದನ್ನು ಇಟ್ಟುಕೊಂಡು ಅವನ ವಾದ ಇಲ್ಲ, ಇದನ್ನು ಇಟ್ಟುಕೊಂಡು ಮುಂದೆ ಅವನ ವಾದ. ಏನು ವಾದ ಅಂತಂದ್ರೆ, ನಮ್ಮ ನಿಷ್ಠ ಯಾವುದನ್ನು ಇರಬೇಕು? ಜ್ಞಾನದಲ್ಲಿ ಇರಬೇಕು, ಕರ್ಮದಲ್ಲಿ?